ಹೀಗೆ ಮೀನ ಅಂದರೆ ಮತ್ಸ್ಯಾವತಾರ, ಕೂರ್ಮ ಅಂದರೆ ಕೂರ್ಮಾವತಾರ, ಕ್ರೋಡ ವರಾಹಾವತಾರ, ಭೃಗುರಾಮ ಅಂದರೆ ಪರಶುರಾಮ ಅವತಾರ, ದಶರಥ ಸೂನು ರಾಮಾವತಾರ, ಯಾದವ ಅಂದರೆ ಕೃಷ್ಣಾವತಾರ, ಬುದ್ಧ, ಕಲ್ಕಿ, ಕಪಿಲ, ದೇವಹೂತಿ, ಕರ್ದಮರಲ್ಲಿ ಅವತಾರ ಮಾಡಿರೋ ಕಪಿಲರೂಪಿ ನಾಮಕ ಪರಮಾತ್ಮ, ವಿಕುಂಠ ಅನ್ನೋ ಸ್ತ್ರೀಯಲ್ಲಿ ಶುಭ್ರನ ದಿಸೆಯಿಂದ ಅವತಾರ ಮಾಡಿದ್ದ ವೈಕುಂಠ ನಾಮಕ ಪರಮಾತ್ಮ, ಪತ್ನಿ ವಿಕುಂಠ ಶುಭ್ರಸ್ಯ ಅಂತ ಭಾಗವತ ಅಷ್ಟಮ ಸ್ಕಂದವು ಕೂಡ ಉಲ್ಲೇಖವನ್ನು ಮಾಡ್ತಾ ಇದೆ. ಶ್ರೀನಿವಾಸ, ವ್ಯಾಸ, ಋಷಭ ನಾಭಿರಾಜನ ದಿಸೆಯಿಂದ ಮೇರುದೇವಿಯಲ್ಲಿ ಅವತಾರ ಮಾಡಿರುವ ರೂಪ, ಅಹಯಾನನ ಅಂದರೆ ಹಯಗ್ರೀವ ರೂಪದಿಂದ ಅವತಾರ ಮಾಡಿ ಹಯಗ್ರೀವ ನಾಮಕ ದೈತ್ಯನನ್ನು ಸಂಹಾರ ಮಾಡಿರುವಂಥ ರೂಪ, ನಾರಾಯಣಿ ಅಂದರೆ ಮೋಹಿನಿ ರೂಪವನ್ನು ಧಾರಣೆ ಮಾಡಿ ದೇವತೆಗಳಿಗೆ ಅಮೃತ ಪ್ರಾಶನ ಮಾಡಿರುವಂಥ ರೂಪ, ಹಂಸ ಬ್ರಹ್ಮದೇವರಿಗೆ ತತ್ವೋಪದೇಶ ಮಾಡಿದ ರೂಪ, ಅನಿರುದ್ಧ ವಾಸುದೇವಾದಿ ಐದು ವ್ಯೂಹ ರೂಪಗಳಲ್ಲಿ ಸೇರುವ ಅನಿರುದ್ಧ ರೂಪ, ತ್ರಿವಿಕ್ರಮ ಗಂಗಾವತರಣ ಸಂದರ್ಭದ ರೂಪ, ಶ್ರೀಧರ ಲಕ್ಷ್ಮೀದೇವಿಯರನ್ನು ವಕ್ಷಸ್ಥಳದಲ್ಲಿ ಧರಿಸಿದ ಭಗವಂತನ ರೂಪ, ಋಷಿಕೇಶ ಅಂದರೆ ಇಂದ್ರಿಯಾಭಿಮಾನಿಗಳಿಗೆ ಅಧಿಪತಿಯಾದ ಭಗವದ್ ರೂಪ, ಇಂತಹ ಅನೇಕ ಅವತಾರಗಳುಳ್ಳವನು ಪರಮಾತ್ಮ ಅಂತ ತಿಳಿಸಿ ಮುಂದಿನ ಪದ್ಯದಲ್ಲಿ ಆ ಪರಮಾತ್ಮನ ಗುಣಚಿಂತನೆಯನ್ನು ತಿಳಿಸ್ತಾರೆ. ಹರಿಯು ನಾರಾಯಣನು ಕೃಷ್ಣ ಅಸುರ ಕುಲಾಂತಕ ಸೂರ್ಯ ಸಮಪ್ರಭ, ಕರೆಸುವನು ನಿರ್ದುಷ್ಟ ಸುಖ ಪರಿಪೂರ್ಣ ತಾನೆಂದು, ಸರ್ವದೇವೋತ್ತಮನು ಸರ್ವಗ ಪರಮಪುರುಷ, ಪುರಾತನ ಜನಾಮರಣ ವರ್ಜಿತ ವಾಸುದೇವಾದಿ ಅಮಿತ ರೂಪಾತ್ಮ. ಭಾಗವತ ಅಷ್ಟಮ ಸ್ಕಂದದಲ್ಲಿ ಹರಿ ಮೇಧಸ್ ಇವರ ದೆಶೆಯಿಂದ ಹರಿಣಿ ಎಂಬಾಕೆಯಲ್ಲಿ ಅವತಾರ ಮಾಡಿ ಗಜೇಂದ್ರನನ್ನು ಮೊಸಳೆಯಿಂದ ಬಿಡಿಸಿರುವಂತಹ ಮನ್ವಂತರ ಅವತಾರ ರೂಪ ಹರಿ. ನಾರಾಯಣ ಅಂದರೆ ಧರ್ಮ ಪ್ರಜಾಪತಿ ಅಥವಾ ಧರ್ಮ ಪ್ರಜೇಶ್ವರನ ದೆಸೆಯಿಂದ ಸೂನೃತೆ ಅವರಲ್ಲಿ ಅವತಾರ ಮಾಡಿದ ನರನಾರಾಯಣ ರೂಪಗಳಲ್ಲಿ ಒಂದಾದ ನಾರಾಯಣನ ಅವತಾರ. ಕೃಷ್ಣ ಅಸುರ ಕುಲ ಅಂತಕ ದೈತ್ಯರನ್ನು ನಿಗ್ರಹ ಮಾಡಲಿಕ್ಕೆ ಅವತಾರ ಮಾಡಿರುವಂತಹ ರೂಪ. ಇಂತಹ ಪರಮಾತ್ಮ ಸೂರ್ಯ ಸಮಪ್ರಭ, ಸೂರ್ಯನಿಗೆ ಸಮವಾದ ಕಾಂತಿ ಅಂದರೆ ಔಪಚಾರಿಕ ಅಂದರೆ ಅಷ್ಟು ಅನಂತ ಕೋಟಿ ಸೂರ್ಯರನ್ನು ಹಾಕಿದರೂ ಪರಮಾತ್ಮನ ಕಾಂತಿಗೆ ಲಾವಣ್ಯಕ್ಕೆ ಸರಿಸಾಟಿ ಅನ್ನೋದಾಗೋದಿಲ್ಲ. ಆದರೂ ಔಪಚಾರಿಕವಾಗಿ ಅವನ ಪ್ರಕಾಶ ಅಥವಾ ಕಾಂತಿಯುಕ್ತ ಗುಣವನ್ನು ತಿಳಿಸ್ತಾರೆ. ಇಂತಹ ಪರಮಾತ್ಮ ನಿರ್ದುಷ್ಟ ಸುಖಪೂರ್ಣ, ದೋಷದೂರ ಗುಣಪರಿಪೂರ್ಣನಾಗಿದ್ದಾನೆ, ಸರ್ವದೇವೋತ್ತಮನು ಎಲ್ಲರಿಗಿಂತ ಉತ್ತಮನಾಗಿರ್ತಕ್ಕಂಥವನು, ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿಮಿಗಿಲಿಲ್ಲೆಂತೆಂಬುದೇ ಪಳವಿದು ಬಾಳ್ದುದಕ್ಕೆ. ಹೀಗೆ ಸರ್ವ ದೇವೋತ್ತಮನಾಗಿರುವವನು, ಸರ್ವಗ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ. ತಾನು ಸರ್ವತ್ರ ವ್ಯಾಪ್ತ, ತನ್ನೊಳಗೆ ಎಲ್ಲರನ್ನೂ ಧರಿಸಿಪ್ಪ, ಎಲ್ಲರಳು ತಾನಿಪ್ಪ, ತನ್ನೊಳಗೆ ಎಲ್ಲರನ್ನೂ ಧರಿಸಿಪ್ಪ ಅಂತ ಇದು ಭಗವಂತನ ಚಿಂತೆ, ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ. ಪರಮ ಪುರುಷ ಶ್ರೇಷ್ಠನಾದವನು, ಕ್ಷರ ಅಕ್ಷರ ಪುರುಷರಲ್ಲಿ ಪುರುಷೋತ್ತಮ ಅದನ್ನೇ ಪರಮ ಪುರುಷ ಅಂತ, ಶ್ರೇಷ್ಠನಾದವನು, ಪುರಾತನ ಅನಾದಿ ಕಾಲದಿಂದ ಇರ್ತಕ್ಕಂಥವನು, ಜರಾಮರಣ ವರ್ಜಿತ ವಾಸುದೇವಾದಿ ಅಮಿತ ರೂಪಾತ್ಮ. ವಾಸುದೇವ ಮೊದಲಾಗಿರ್ತಕ್ಕಂಥ ಅನಂತ ಅವತಾರ ಉಳ್ಳವನು, ಜರಾಮರಣ ವರ್ಜಿತ ಹೀಗೆ ಭಗವಂತ ಅನಂತ ರೂಪಗಳಿಂದ ಇರ್ತಕ್ಕಂಥವನು ಅಂತ ಭಗವಂತನನ್ನು ವರ್ಣನೆಯನ್ನು ಮಾಡ್ತಾರೆ. ಮೊದಲಿಗೆ ಹರಿಯು ನಾರಾಯಣನು ಅಂತ ಹರಿ ಶಬ್ದದಿಂದ ಹೇಳ್ತಾರೆ. ಹರತಿ ಆಹಾರತಿ ಇತಿ ಹರಿಹೀತ, ಸರ್ವ ಸಜ್ಜನರ ಸರ್ವ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥ ಭಗವಂತನ ರೂಪ. ಹರಿಯು ನಾರಾಯಣನು ಕೃಷ್ಣನು ಅಂತ ಈ ಮೂರು ಜನ ಧರ್ಮಪುತ್ರರಾಗಿ ಅವತಾರ ಮಾಡಿದಂಥವರು. ಮಹಾಭಾರತ ತಾತ್ಪರ್ಯ ನಿರ್ಣಯ ಎರಡನೇ ಅಧ್ಯಾಯ ಮತ್ತು ಭಾಗವತ ದ್ವಿತೀಯ ಸ್ಕಂದದಲ್ಲಿ ಮತ್ಸ್ಯ ಕೂರ್ಮ ವರಾಹಶ್ಚ ಸಿಂಹವಾಮನ ಭಾರ್ಗವಾಹ ರಾಘವಃ ಕೃಷ್ಣಬುದ್ಧೌ ಚ ಕೃಷ್ಣದ್ವೈಪಾಯನಸ್ತತ. ನಾರಾಯಣೋ ಹರಿಕೃಷ್ಣ ಸ್ಥಾಪಸೋ ಮನುರೇವ ಚ, ಇವೆಲ್ಲ ಪರಮಾತ್ಮನ ಸಾಕ್ಷಾತ್ ಅವತಾರಗಳು ಅಂತ ತಿಳಿಸ್ತಾರೆ. ದಶಾವತಾರಗಳಲ್ಲಿ ಒಂದು ಕೃಷ್ಣಾವತಾರ ಇದೆ. ನಾರಾಯಣ ಹರಿ ಕೃಷ್ಣ ಅಂತ ಅಲ್ಲೂ ಒಂದು ಕೃಷ್ಣ, ಹೀಗೆ ಎರಡು ಬಾರಿ ವಸುದೇವ ದೇವಕಿಯರಲ್ಲಿ ಹುಟ್ಟಿರ್ತಕ್ಕಂಥ ಕೃಷ್ಣನ ಅವತಾರ ಬೇರೆ. ಯಮಧರ್ಮ ಮತ್ತು ಮೂರ್ತಿದೇವಿಯಲ್ಲಿ ದಕ್ಷ ಪ್ರಜಾಪತಿ ಪುತ್ರಿಯವಳು ಮೂರ್ತಿದೇವಿ. ಆ ಯಮಧರ್ಮ ಮತ್ತು ಮೂರ್ತಿದೇವಿ ನಾಲ್ಕು ಮಕ್ಕಳನ್ನು ಪಡೆದ್ರು ಅಂತ, ಯಮಧರ್ಮ ಪಡೆದ ಅಂತ, ನರ, ನಾರಾಯಣ, ಹರಿ ಮತ್ತು ಕೃಷ್ಣ ಅಂತ. ಇವುಗಳಲ್ಲಿ ನರನ ಅವತಾರ ಮಾತ್ರ ಭಗವಂತನ ಭಿನ್ನಾಂಶದಿಂದ ಕೂಡಿರತಕ್ಕಂಥ ಶೇಷಾಂಶ. ಮಿಕ್ಕ ಮೂರು ಪರಮಾತ್ಮನ ಸಾಕ್ಷಾತ್ ಅವತಾರಗಳು ಅಂತ ತಿಳ್ಕೋಬೇಕು. ಕಕ್ಷ ತಾರತಮ್ಯದಲ್ಲಿ ನರನ ನಾರಾಯಣರ ಹರಿಕೃಷ್ಣನ ಪಡೆದೆ ಪುರುಷಾರ್ಥ ತೆರದಲ್ಲಿ ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥಗಳ ತೆರನಂತೆ ನಾಲ್ಕು ಮಕ್ಕಳನ್ನು ಪಡೆದೆ ಎಂಬುದಾಗಿ ಆ ಯಮನ ಸ್ತೋತ್ರದಲ್ಲಿ ಬರ್ತಾ ಇದೆ. ಹೀಗೆ ಹರಿ ನಾರಾಯಣ ಮತ್ತು ಕೃಷ್ಣ ಮೂವರು ಕೂಡ ಧರ್ಮಪುತ್ರರಾಗಿ ಅವತಾರ ಮಾಡಿರುವಂಥವರು. ಮೂಲ ರೂಪ ಅವತಾರ ರೂಪ ಎಲ್ಲ ಕಡೆಗೂ ಕೂಡ ನಿರ್ದುಷ್ಟ ಅಂದರೆ ದೋಷ ದೂರ ಗುಣಪರಿಪೂರ್ಣನಾಗಿದ್ದಾನೆ, ಸುಖ ಪರಿಪೂರ್ಣ ಪರಮಾತ್ಮ ನಿತ್ಯಾನಂದಮಯನಾಗಿರ್ತಕ್ಕಂಥವನು, ಸುಖ ಪರಿಪೂರ್ಣನಾಗಿರ್ತಕ್ಕಂಥವನು ಸದಾಕಾಲ ಮೂಲ ರೂಪ ಅವತಾರ ರೂಪ ಎಲ್ಲ ಕಡೆಗೂ ಸರ್ವದೇವೋತ್ತಮನ, ಅವನೇ ಸರ್ವೋತ್ತಮ ಅನಾದಿ ಕಾಲದಿಂದ ಅನಂತ ಕಾಲ ತನಕನು. ಸೂರ್ಯ ಸಪ್ರಭ ಅನ್ನೋದು ಔಪಚಾರಿಕವಾಗಿ ಕೊಟ್ಟಿರುವಂತಹ ದೃಷ್ಟಾಂತ. ಈ ರೀತಿಯಾಗಿ ಪರಮಾತ್ಮ ಪುರಾತನನಾಗಿದ್ದಾನೆ, ಜನನ ಮರಣ ಮೊದಲಾಗಿರ್ತಕ್ಕಂಥ ದೋಷರಹಿತನಾಗಿದ್ದಾನೆ. ಹೀಗೆ ವಾಸುದೇವಾದಿ ಅನಂತ ರೂಪವುಳ್ಳವನು ಪರಮಾತ್ಮ ಅಂತ ಈ ನುಡಿಯಲ್ಲೇ ತಿಳಿಸ್ತಾರೆ.